ಖಂಡಿತ ಒಳ್ಳೇದಕ್ಕಿಂತ ಕೆಟ್ಟದೇ ಮಾಡುದು ಜಾಸ್ತಿ ಅಂತ. ಈಗ ಶಾಮಣ್ಣ, ಈಗ ತಿನ್ನೋದ್ರ ಬಗ್ಗೆ ಹೇಳಿದ್ರಲ್ಲ ನಾವು, ಈ ಕೆಲವೊಬ್ಬರಿಗೆ ಒಂದು ಹವ್ಯಾಸ ಇರುತ್ತೆ, ಇಷ್ಟೊತ್ತಿಗೂ ತಿಂತಾನೆ ಬಾಯಿಗೆ ಹಾಕ್ತಾ, ಅದರಲ್ಲೂ ಚಟ ಆಗ್ಬಿಡುತ್ತೆ, ಅದೇ ಬಿಡ್ಲಿಕ್ಕೆ ಕಷ್ಟ. ಅಲ್ಲ ಅದ್ರಲ್ಲೂ ಏನಾಗಿದೆ, ಉಚಿತ ಅಂದ್ಕೊಳ್ಳಿ ಎಲ್ಲ ಮದುವೆ ಹೋಗ್ತೀವಲ್ಲ ಅಲ್ಲಿ ಪುಕ್ಕಟೆ ಅಲ್ವಾ ಜಾಸ್ತಿನೇ ತಿನ್ಬಿಡ್ತಾರೆ. ಆದ್ರೆ ಮುಂದೆ ಹೊಟ್ಟೆ ಆದಂತರ ಡಾಕ್ಟರ್ಗೆ ದುಡ್ಡಾಗ್ಬೇಕು, ಅದು ಗೊತ್ತಾಗುದಿಲ್ಲ ಅವರಿಗೆ. ಮತ್ತೊಂದು ಕಿಟ್ಟಣ್ಣ, ಮತ್ತೊಂದು ಅಭ್ಯಾಸ ಇರ್ತದೆ ಮನೆಯಲ್ಲಿ, ಆದ್ರೆ ತುಂಬಾ ಒಂದು ರಿಸ್ಟ್ರಿಕ್ಷನ್ ಇರ್ತದೆ. ಹೌದು, ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ, ಸಿಹಿ ತಿನ್ಬೇಡಿ, ಮತ್ತೊಂದ ಹೇಳುವವರು ಇರ್ತಾರೆ. ಈ ಮದುವೆ ಅಂತ ಸಮಾರಂಭಗಳಲ್ಲಿ ಹೋದ್ರೆ ಹೆಂಡತಿ ಇನ್ನೊಂದು ಕಡೆ ಇರ್ತಾರೆ, ಸಿಹಿ ತಿಂದ ಆರಾಮಾಗಿ ತಿಂದು ಬಿಡ್ತಾರೆ. ಮನೆಗೆ ಹೋದ ಮೇಲೆ ಅಲ್ಲ ಒಂದೆರಡು ಮಾತ್ರ ಹೆಚ್ಚು ತಿನ್ಕೊಂಡ್ಬಿಟ್ರೆ ಆಯ್ತು ಅಂತ, ಸಿಕ್ಕಿದ್ದೆ ಚಾನ್ಸ್ ಅಂತ. ಮತ್ತೆ ಶಾಮಣ್ಣ, ಕೆಟ್ಟ ಚಟವೂ ಒಂದಿದೆ. ಹೌದು, ಹಾ, ಯಾವ್ದು ಗೊತ್ತಾ ಕಿಟಣ್ಣ? ಈ ತಂಬಾಕು, ಹೌದು, ಏನು ಧೂಮಪಾನ ಮಾಡೋದು ಇದೆಲ್ಲ, ಅದಂತೂ ಚಟ ಅಂತೂ ಹಿಡಿಸ್ಕೊಂಡು ಒಂದ್ಸಲ ಹವ್ಯಾಸ ಅದು ಶುರು ಆಯ್ತು ಅಂದ್ರೆ ಮತ್ತೆ ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕಿಟಣ್ಣ ಹೇಳೋದು, ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ ಹ್ಯಾಬಿಟ್ ಅಂತ. ಹ್ಯಾಬಿಟ್ ಅಂದ್ರೆ ಸಾಮಾನ್ಯವಾಗಿ ಒಳ್ಳೆ ಹ್ಯಾಬಿಟ್ ಅಂತ ಹೇಳುವಂತದ್ದು, ಒಳ್ಳೆಯ ಒಂದು ಏನು ಹವ್ಯಾಸ. ಹವ್ಯಾಸ, ಆದ್ರೆ ಈ ಹ್ಯಾಬಿಟ್ ಹಾಗಲ್ಲ. ಅದರಲ್ಲಿ HABIT ಅಂತ ನಾಲ್ಕು ಐದು ಅಕ್ಷರಗಳಿದೆ. ಎಚ್ ಅನ್ನ ಬಿಟ್ರೆ ಎ ಬಿಟ್ ರಿಮೈನ್ಸ್ ಅಂತ, ಅದರ ನಂತರ ಎ ಅನ್ನ ಬಿಟ್ರೆ ಬಿಟ್ ರಿಮೈನ್ಸ್, ಬಿ ಅನ್ನ ಬಿಟ್ರೆ ಇಟ್ ರಿಮೈನ್ಸ್. ಅಂದ್ರೆ ನೀವು ಬಿಡ್ತೇನೆ ಬಿಡ್ತೇನೆ ಬಿಡ್ತೇನೆ ಅಂದ್ರೂ ಕೂಡ ಅದು ಉಳ್ಕೊಳ್ತದೆ, ಉಳ್ಕೊಳ್ಳುತ್ತೆ, ಆಗೋದೇ ಇಲ್ಲ. ಅಂದ್ರೆ ಒಂದು ಒಳ್ಳೆಯ ಹವ್ಯಾಸವನ್ನ ರೂಢಿಸಿಕೊಳ್ಬೇಕು ಅಂದ್ರೆ ಎಷ್ಟು ಪರಿಶ್ರಮ ಪಡಬೇಕು? ಸಾವಿರ ಅಂದ್ರೆ ಹತ್ತಾರು ವರ್ಷಗಳ ಪರಿಶ್ರಮ. ಪ್ರತಿ ದಿವಸವೂ ಕೂಡ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀವಿ, ಖಂಡಿತ. ಆದ್ರೆ ಈ ಕೆಟ್ಟ ಚಟಗಳು ಹಾಗಲ್ಲ, ಅಂಟ್ಕೊಂಡ್ಬಿಡ್ತದೆ ಸುಲಭದಲ್ಲಿ, ಬಿಡ್ಲಿಕ್ಕೆ ಮತ್ತೆ ಎಷ್ಟು ವರ್ಷ ಆದ್ರೂ ಕೂಡ ಬಿಡ್ಲಿಕ್ಕೆ ಆಗುದಿಲ್ಲ. ನಾವ್ ಹೇಳ್ತೀವಿ ಮದ್ಯಪಾನ ಎಲ್ಲ ಮಾಡ್ತಾರೆ, ಅವರನ್ನ ಅಲ್ಲಿ ಸೇರಿಸಿದ್ರೆ ಬಿಡಿಸ್ತಾರೆ ಅಲ್ಲಿ ಇಲ್ಲಿ. ನಾವು ನಿಜವಾಗಿ ಹೇಳ್ತೀವಿ, ಸೇರಿಸಿದಷ್ಟೇ ದಿವಸ ಹೊರಗ್ ಬಂದ ಮತ್ತೆ ಶುರು ಮಾಡ್ಬಿಡ್ತಾರೆ. ಹೌದು, ಇವಾಗ ಸ್ನೇಹಿತರ ಜೊತೆ ಸೇರ್ದಾವಾಗ್ಲೋ ಅಥವಾ ಏನೋ ಒಂದು, ಈಗಿನ ಕಾಲದಲ್ಲಿ ಶಾಮಣ್ಣ ಕಾಲೇಜಿಗೆ ಹೋಗ್ಬೇಕಿದ್ದಾನೆ ಇಂಥದ್ದು ಅಲ್ಲಿಂದ ಶುರು ಆಗುತ್ತೆ. ಯಾಕಂದ್ರೆ ಒಬ್ಬರಿಬ್ರು ವಿದ್ಯಾ ಫ್ರೆಂಡ್ಸ್ ಇರ್ತಾರಲ್ಲ, ಆ ಫ್ರೆಂಡ್ಸ್ ಜೊತೆ ಒಬ್ರಿಗೊಬ್ರು ಶುರು ಆಗ್ಬಿಡುತ್ತೆ ಅಲ್ಲಿ, ಟೈಮ್ ಪಾಸ್ ಅಂತ ಹೇಳಿ ಶುರು ಮಾಡ್ತಾರೆ. ಹೆಂಗಿರ್ತದೇನೋ ನೋಡುವ. ಇದ್ರದ್ದೆಲ್ಲ ಚಟ ಶುರುವಾಗಿ ಆಮೇಲೆ ಅದ್ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ, ಈಗ ನಾನ್ ಬಿಡ್ಬೇಕಪ್ಪ, ಈಗ ಬಿಡದೇ ಇದ್ರೆ ನನ್ನ ಜೀವನ ಮುಗೀತದೆ ಅನ್ನುವಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರ್ತದ. ಹೌದು ಹೌದು, ಈಗ ಎಷ್ಟೋ ಸಾರಿ ಇಂಥದ್ದು ಚಟವಾಗಿ ಹತ್ಕೊಂಡ ಮೇಲೆ ಅದರ ದುಷ್ಪರಿಣಾಮಗಳು ಕೂಡ ಒಂದೊಂದೇ ಗೋಚರಿಸುವುದಕ್ಕೆ ಪ್ರಾರಂಭ ಆಗ್ತದೆ. ಹೌದೌದು, ಜೀವದಲ್ಲಿ ಒಂದು ಶಕ್ತಿ ಇರುವ ತನಕ ಅಷ್ಟೇನು ಗೊತ್ತಾಗ್ಲಿಕ್ಕಿಲ್ಲ. ಇನ್ನೊಂದು ಐದು ವರ್ಷ, ಇನ್ನೊಂದು ಹತ್ತು ವರ್ಷ ಆದ ಮೇಲೆ ಒಂದೊಂದೇ ಈಗ ಕ್ಯಾನ್ಸರ್ಗೆ ಕಾರಕ ಅಂತ ಹೇಳ್ತೀವಿ. ಈ ಟೊಬ್ಯಾಕೊ ಅಥವಾ ಈ ತಂಬಾಕು ಉತ್ಪನ್ನಗಳು ಇರ್ತವಲ್ಲ, ಅವು ಕ್ಯಾನ್ಸರ್ ಕಾರಕ ಅಂತ ಅಲ್ಲ, ಅದರಲ್ಲಿ ಬರ್ದಿರ್ತಾರೆ ಕೂಡ. ಹೌದು, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಕಾರಕ ಅಂತ ಗೊತ್ತಿದ್ದು ಮತ್ತೆ ಸೇವಿಸ್ತಾರೆ ಅಂದ್ರೆ. ಅಂದ್ರೆ ಮೊದ್ಲೆಲ್ಲ ಈ ಸ್ಮೋಕಿಂಗ್ ಅಂತ ಇದೆಯಲ್ಲ, ಹೊಗೆಬತ್ತಿ ಸೇದು ಅಂತದ್ದು, ಅದರ ಪ್ರಮಾಣ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆಗಿದೆ. ಹೌದು, ಆದ್ರೆ ಅದು ಬೇರೆ ರೂಪದಲ್ಲಿ ಬರ್ತಾ ಇದೆ ಅಂತ, ಪ್ಯಾಕೆಟ್ಗಳಲ್ಲಿ ಬರ್ತಾವಲ್ಲ ಅದನ್ನ ತಿನ್ನುವಂತದ್ದು, ಜಗಿಯುವಂತ ಇದು ಕೂಡ ಅದೇ ಅಷ್ಟೇ ಕೆಟ್ಟದ್ದು ಅಂತ. ಹೌದು, ಇವಾಗ ನಾವು ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಶಮಣ, ಅದೇ ತಿಂದು ಕ್ಯಾನ್ಸರ್ ಆದವರಿಗೆ ಯಾವ ರೀತಿ ಆಗಿರುತ್ತೆ ಅಂತ. ಹೌದು, ಟಿವಿಯಲ್ಲಿ ಬೇಡ, ನಮ್ ಕಣ್ಣು ಮುಂದೆನೆ ಎಷ್ಟೋ ನಡೀತಾ ಇರ್ತದೆ ಈಗ. ಹೌದು, ಎಷ್ಟೋ ಈ ವಯಸ್ಸು ಅಲ್ಲ, ಒಂದ್ ಸುಮಾರು 15-20-25 ವರ್ಷದ ಒಳಗಿನವರು ಸಹ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೌದು, ಅಂತೂ ಈಗ ನಾಡಿದ್ದು 31ನೇ ತಾರೀಕು ಈ ನೋ ಟೊಬ್ಯಾಕೋ ಡೇ ಅಂದ್ರೆ ತಂಬಾಕು ರಹಿತ ದಿನ ಆಚರಣೆ ಅಂತ ಮಾಡ್ತಾರೆ. ಅಂದ್ರೆ ಜನಜಾಗೃತಿ ಮೂಡಿಸುವಂತಹದ್ದು ಇದರ ಒಂದು ಉದ್ದೇಶ. ವಿಶೇಷವಾಗಿ ಯುವಕರು ಇದಕ್ಕೆ ಬಲಿಯಾಗಬಾರದು ಅನ್ನುವಂತಹದ್ದು. ಯುವಕರು ಬಲಿಯಾಗಿ, ಯುವಕರೇ ಮುಂದಿನ ಜನಾಂಗ ಅಲ್ವಾ, ಅವರು ಈ ದಾರಿ ತಪ್ಪಿದ್ರೆ ಇಡೀ ಕುಟುಂಬ ಇಡೀ ಸಮಾಜವು ಕೂಡ ಹಾಳಾಗ್ತದೆ. ಅದನ್ನ ತಪ್ಪಿಸುವುದಕ್ಕೆ ಇಂತಹ ಒಂದು ಜನಜಾಗೃತಿಯನ್ನ ಮೂಡಿಸಬೇಕು ಅಂತ. ಇವತ್ತು ಒಂದೇ ದಿನ ಅಂದ್ರೆ 31 ಒಂದೇ ದಿನ ಅದನ್ನ ಆಚರಣೆ ಮಾಡಬಾರ್ದು. ಹೌದು, ಅಲ್ಲ ಕೆಲವೊಂದಕ್ಕೆ ಅದು ಆ ದಿನ ಅಂತ ಹೇಳಿ ಒಂದು ಆ ದಿನಾಚರಣೆ ಅಂತ ಮಾಡ್ತೀವಿ. ಆದ್ರೆ ನಮ್ದು ತಪ್ಪೇನಂದ್ರೆ ಆ ದಿವಸ ಅಷ್ಟೇ ಅದನ್ನ ಆಚರಣೆ ಮಾಡ್ತೀವಿ, ಮರುದಿವಸ ಮರ್ತು ಬಿಡ್ತೀವಿ. ಇಡೀ ವರ್ಷ ಅದನ್ನ ನೆನ್ಪಿಟ್ಕೊಂಡು ಅದನ್ನ ನಾವು ಪಾಲಿಸ್ತಾ ಹೋಗ್ಬೇಕು ಅನ್ನೋದು ನಮ್ ಧ್ಯೇಯ ಆಗಬೇಕು. ಆಮೇಲೆ ಈಗ ಆಕ್ಟಿವ್ ಸ್ಮೋಕರ್ ಮತ್ತು ಪ್ಯಾಸಿವ್ ಸ್ಮೋಕರ್ ಅಂತಿದ್ದಾರಂತೆ. ಅಂದ್ರೆ ಸ್ವತಃ ಯಾರು ಸಿಗರೇಟ್ ಸೇರ್ತಾರೋ ಅವರು ಸ್ವತಃ ಆಕ್ಟಿವ್ ಸ್ಮೋಕರ್. ಅಂದ್ರೆ ಅವರ ಪಕ್ಕದಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಹಾನಿ ಆಗ್ತದೆ. ಅವರು ಖಂಡಿತ ಖಂಡಿತ ಅಂತ ಹೇಳಿ ಅವರು ತಮ್ಮ ತಪ್ಪಿನಿಂದ ಬೇರೆಯವರಿಗೂ ಅದನ್ನು ಹರಡುತ್ತಾರೆ. ಹೌದು, ಇವ್ರು ಸೇದ್ದು ಬಿಟ್ಟು ಹೊಗೆ ತಗೊಳ್ತಾರಲ್ಲ, ಅದೆಷ್ಟು ದೊಡ್ಡ ಸಮಸ್ಯೆ. ಮಾಡದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಬೇಕು. ಖಂಡಿತ. ಏನ್ ಕಿಟ್ಟಣ ಇದು, ಹೊರಗಡೆ ಅಷ್ಟೊಂದು ದೋದೋದು ಅಂತ ಮಳೆ ಸುರಿತಾ ಇದೆ, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ, ವಿಪರೀತ ಸೆಕೆ ಅಂದ್ರೆ ಅದು ಕಾರವಾರದ ಸ್ಪೆಷಲ್ ಅಂತ. ಹೌದೌದು, ಕಾರವಾರದಲ್ಲಿ ಶಾಮಣ್ಣ ಕಾಲಗಳು ಪಟ್ ಪಟ್ ಅಂತ ಚೇಂಜ್ ಆಗ್ತಾ ಇರುತ್ತೆ. ಮಳೆ ಬೀಳ್ತಾ ಇದ್ರಿಂದ ಈ ಕಡೆ ಸೆಕೆ ಆಗ್ತಾ ಇರುತ್ತೆ. ಈಗ ಬೀಚಿ ಅವರು ಹೇಳ್ತಿದ್ರಂತೆ, ಸೆಕೆ ಕಾಲ ಮತ್ತು ಹೆಚ್ಚು ಸೆಕೆ ಕಾಲ ಎರಡೇ ಕಾಲ ಇರುವುದು ಅಂತ. ಖಂಡಿತವಾಗಿ, ಅದೇ ಚಳಿಗಾಲ ಅನ್ನೋದು ಇಲ್ವೇ ಇಲ್ಲ. ಅದೇನೋ ರೂಪಕ ಚಾಯ ಮಾಡ್ಲಿಕ್ಕೆ ಅಂತ ಹೊರಟ್ಲು, ಯಾಕಂದ್ರೆ ಚಾಯ್ ಇಟ್ಟು ಬಂದಿಲ್ಲ ಆವಾಗ್ಲೇ, ಚಾಯ ಉಕ್ಕಬಾರ್ದು ನೋಡ್ಕೊಂಡು ಬರ್ತೀರಿ ಅಂತ ಒಳಗೆ ಹೋದ್ಲು. ಬರ್ಬೋದಿನ್ನೇನು ಬಿಡು. ಅಲ್ಲ ಕಿಟಣ್ಣ, ಈಗ ಈ ತಂಬಾಕು ರಹಿತ ದಿನಾಚರಣೆಲ್ಲ ಮಾಡ್ತೀವಲ್ಲ, ಹಾಗೆ ನಾಡಿದ್ದು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಅಂತಲೂ ಕೂಡ ಬರ್ತಾ ಇದೆ. ಹೌದು, ಅಂದ್ರೆ ನಾವು ಪ್ರತಿ ವರ್ಷವೂ ಕೂಡ ಮರಗಿಡಗಳನ್ನ ನೆಟ್ಟು ಬೆಳೆಸಬೇಕು, ಅದು ಮರವಾಗಿ ಬೆಳೆಯುವುದನ್ನ ನೋಡಬೇಕು ಅಂತೆಲ್ಲ ಹೇಳ್ತೀವಿ. ಪ್ರತಿ ವರ್ಷವೂ ಕೂಡ ಅದೇ ಗುಂಡಿಯಲ್ಲಿ ನೆಡುವಂತಹ ಪರಿಸ್ಥಿತಿ ಬರಬಾರದು ಅಂತ. ಅದೇ ನಾವು ಇಂತ ದಿನಾಚರಣೆ ದಿವಸ ಏನಾದ್ರೂ ಒಂದ್ ಮಾಡ್ತೀವಿ ನಾವು, ಅದು ನೆಡ್ತೀವಿ ಮುಗೀತು, ಆಮೇಲೆ ಅದ್ರ ಮುಂದೆ ಪಾಲನೆ ಪೋಷಣೆ ಏನೂ ಇರುವುದಿಲ್ಲ, ಅದು ಹಾಗೆ ಒಣಗಿ ಹೋಗ್ತದೆ. ಮುಂದಿನ ವರ್ಷ ಮತ್ತೆ ಆಚರಣೆ ದಿನಾಚರಣೆ ಬಂದಾಗ ಮತ್ತೊಂದು ನೆಡ್ತೀವಿ, ಮತ್ತೆ ಹಾಗೆ ಅದು ಆಗ್ಬಾರ್ದು. ಅದನ್ನ ಒಂದ್ಸಲ ನೆಟ್ ನಂತರ ಅದನ್ನ ಬೆಳೆಸೋದು ನಮ್ ಕರ್ತವ್ಯ ಅಲ್ವಾ. ಆಮೇಲೆ ಕಿಟ್ಟಣ್ಣ, ಈಗ ಶಾಲಾ ದಿವಸಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮಕ್ಕಳಿಗೆ ಒಂದು ಶಾಲಾ ವನ ಅಂತೆಲ್ಲ ಮಾಡ್ತೀವಿ, ಕೈತೋಟ ಅಂತ ಮಾಡ್ತೀವಿ. ಇಂಥದ್ರಲ್ಲಿ ಪ್ರತಿಯೊಂದು ಗಿಡವನ್ನ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನೆಡಬೇಕು ಅಂತ. ಅಂದ್ರೆ ಆ ಗಿಡವನ್ನ ಪಾಲನೆ ಪೋಷಣೆ ಮಾಡುವಂತಹದ್ದು ಕೂಡ ಆ ಹುಡುಗನ ಅಥವಾ ಹುಡುಗಿಯ ಒಂದು ಜವಾಬ್ದಾರಿ ಆಗ್ಬೇಕು. ಅವರಿಗೂ ಕೂಡ ಬಹಳ ಕುತೂಹಲ ಇರ್ತದೆ, ಹೇಗೆ ಗಿಡ ಬೆಳೀತಾ ಇದೆ, ಅದಕ್ಕೆ ಸರಿಯಾಗಿ ನೀರು ಗೊಬ್ಬರ ಹಾಕ್ತಾ ಇದ್ದೇನೋ ಇಲ್ವೋ. ಅವ್ರ ಹೆಸರಿನಲ್ಲಿರುವಂತಹ ಗಿಡವನ್ನ ಪೋಷಣೆ ಮಾಡಬೇಕು, ಯಾರು ಚೆನ್ನಾಗಿ ಗಿಡವನ್ನ ಪೋಷಣೆ ಮಾಡಿದ್ರು ಅವ್ರಿಗೆ ಒಂದು ಬಹುಮಾನವನ್ನ ಕೊಡಬೇಕು ಅಂತ. ಕೆಲವೊಂದು ಕಡೆ ಹಾಗೆ ಮಾಡ್ತಾ ಇದಾರೆ ಅನ್ಸುತ್ತೆ ಶಮಣ ನನಗೆ, ಯಾಕಂದ್ರೆ ಒಂದು ವಾಟ್ಸ್ಆಪ್ ನಲ್ಲಿ ನೋಡಿದ್ದೆ ನಾನು, ಅವರು ಪಾಸ್ ಸ್ಟೂಡೆಂಟ್ಸ್, ಹಳೆ ವಿದ್ಯಾರ್ಥಿಗಳು, ಇಷ್ಟೋ ವರ್ಷಗಳ ನಂತರ ಪುನಃ ಸ್ಕೂಲ್ ಅಲ್ಲಿ ಒಂದಾಗ್ತಾರೆ. ಅವರು ಅಲ್ಲಿ ಹೋಗಿ ಎಲ್ಲ ಹೊರಗಿನ ವಾತಾವರಣದಲ್ಲಿ ಅವರು ಮರ ಗಿಡ ನೋಡ್ತಾರೆ. ಅದು ಅವಾಗ ಅವರು ನೆಟ್ಟ ಗಿಡ ಅದು ಬೆಳೆದು ಮರ ಆಗಿರುತ್ತೆ, ಅವಾಗ ಅವರೆಲ್ಲ ಮಾತಾಡ್ಕೊಳ್ತಾರೆ, ಹೌದು ಅವತ್ ನಾವು ಬೆಳೆಸಿದ್ದು ಇಷ್ಟೆಲ್ಲ ದೊಡ್ಡದಾಯ್ತದ. ಅದೊಂದು ವಾಟ್ಸ್ಆಪ್ ನಲ್ಲಿ ನೋಡಿದೆ ನಾನು, ಅದು ಒಳ್ಳೆ ಇದದು. ಖಂಡಿತವಾಗಿ ಪ್ರತಿಯೊಂದು ಸ್ಕೂಲ್ ಅಲ್ಲಿ ಕಾಲೇಜ್ ನಲ್ಲಿ ಅಥವಾ ಅಂತಹ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಮತ್ತೆ ಶಾಮಣ್ಣ, ಇವಾಗ ಪರಿಸರ ಸಂರಕ್ಷಣೆ ಅಂತ ಹೇಳಿದ್ರೆ ಈ ಅದಕ್ಕೆ ಬೇಡವಾಗಿರೋದನ್ನ ನಾವು ಯೂಸ್ ಮಾಡಬಾರ್ದು ಅಲ್ವಾ, ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿದ್ರೆ ಪರಿಸರ ಸ್ವಚ್ಛವಾಗಿರ್ತದೆ. ಈಗ ಈಗಾಗಲೇ ನಾವು ಹೇಳಿದೀವಲ್ಲ, ಅಕಾಲಿಕ ಮಳೆ ಬರ್ತದೆ ಅಥವಾ ಮುಂಗಾರು ಪೂರ್ವ ಮಳೆ ಆಗ್ಬಹುದು ಅಥವಾ ಮುಂಗಾರಿನಲ್ಲಿ ಆಗ್ಬಹುದು. ಪ್ರಾರಂಭಿಕ ಮಳೆಗಳಲ್ಲಿ ಏನಾಗ್ತದೆ ಅಂದ್ರೆ ಚರಂಡಿಯಲ್ಲಿ ನೀರು ಹೋಗ್ತಾ ಇರುವ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ಗಳು ಅಥವಾ ತ್ಯಾಜ್ಯಗಳೆಲ್ಲ ಸೇರ್ಕೊಂಡು ಗಟಾರಗಳೆಲ್ಲ ಬಂದಾಗ್ಬಿಡ್ತವೆ, ನೀರು ಸರಾಗವಾಗಿ ಹರಿಯುವುದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ. ಈ ಮೂಲಕ ನೀರು ಮೇಲ್ಗಡೆಯೂ ಬರಬಹುದು, ಎಲ್ಲ ಕಡೆಯೂ ಕೂಡ ನೀರು ನಿಂತ್ಕೊಳ್ಬಹುದು ಅಂತ. ಯಾರು ಸಂಧ್ಯಾ ಕಾಲ ಹೇಳ್ತಾ ಇದ್ಲಪ್ಪ, ಅಲ್ಲೇನೋ ಹಾವುಗಳೆಲ್ಲ ಓಡಾಡ್ತವೆ ಅಂತ. ಹೌದೌದು, ನೀರಿನ ಜೊತೆ ಅದು ಹಾವು ಹರ್ಕೊಂಡ್ಬರ್ತದೆ, ಎಲ್ಲ ಜಲಚರ ಪ್ರಾಣಿಗಳೆಲ್ಲ ಬಂದ್ಬಿಡ್ತವೆ. ಖಂಡಿತವಾಗಿ, ಅದ್ರಲ್ಲಿ ಮತ್ತೆ ನೀರ್ ನಿಂತ ನಂತರ ಅಲ್ಲಿ ಸೊಳ್ಳೆ ಕಾಟ, ಡೆಂಗ್ಯೂ, ಎಲ್ಲ ಮಲೇರಿಯಾ ಇದೆಲ್ಲ ಶುರುವಾಗ್ಬಿಡುತ್ತೆ. ಹಾಕೊಂಡು ಆದಷ್ಟು ನಾವು ಏನ್ ಮಾಡ್ತೀವಿ ಶಮಣ, ನಾವು ಅದು ಮುನ್ಸಿಪಾಲಿಟಿ ಕೆಲಸ ಅದೆಲ್ಲ ಮಾಡುದು, ನಮ್ ಕೆಲಸ ಅಲ್ಲ ಅಂತ ಹೇಳಿ ಅವ್ರು ಅವ್ರಿಗೆ ಬಿಟ್ಬಿಡ್ತೀವಿ. ಅವರು ಮಾಡುವಷ್ಟು ಮಾಡ್ತಾರೆ, ಕೆಲವೊಂದ್ ಕಡೆ ಮಾಡೋದೇ ಇಲ್ಲ, ಅದು ಬೇರೆ ಮಾತು. ಆದ್ರೆ ನಮ್ದು ಒಂದು ಕರ್ತವ್ಯ ಇರುತ್ತೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋದು ನಮ್ ಕರ್ತವ್ಯ. ಜೊತೆಗೆ ಈಗ ನಮ್ಮ ಮನೆಯಿಂದ ಹೊರಗಡೆ ಕಾಂಪೌಂಡ್ ಇಂದ ಹೊರಗಡೆ ಚರಂಡಿ ಇರನ್ನ ಕ್ಲೀನ್ ಮಾಡೋದು ಮುನ್ಸಿಪಾಲಿಟಿ ಅವರು ಮಾಡ್ತಾರೆ. ಆದ್ರೆ ಮನೆಯ ಒಳಗಡೆ ಅಥವಾ ಮನೆಯ ತಾರಸಿಯಲ್ಲಿ ಒಂದು ನೀರಿನ ಟ್ಯಾಂಕ್ ಅಂತ ಇಟ್ಕೊಂಡಿರ್ತಾರೆ ಪೇಟೆಗಳೆಲ್ಲ. ಆ ಟ್ಯಾಂಕ್ ಕೆಲಸರಿ ಸರಿಯಾದಂತಹ ಒಂದು ಮುಚ್ಚಳದ ವ್ಯವಸ್ಥೆ ಇರುವುದಿಲ್ಲ, ಅಲ್ಲಿಯೂ ಕೂಡ ನೀರು ನಿಂತಿರ್ತದೆ. ತಾರಸಿಯ ಮೇಲೆ ನಿಂತಿರಬಹುದು ಅಥವಾ ಮನೆಯ ಸುತ್ತಮುತ್ತ ಇರುವಂತಹ ಹೂಕುಂಡಗಳಿರ್ತಾವಲ್ಲ ಹೂವಿನ ಚಟ್ಟಿ, ಅದರಲ್ಲಿಯೂ ಕೂಡ ನೀರು ನಿಂತಿರ್ತದೆ. ಎಲ್ಲೆಲ್ಲ ನೀರು ನಿಲ್ಲುವುದಕ್ಕೆ ಅವಕಾಶ ಇದೆಯೋ ಅಲ್ಲಿ ಈ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ. ಇಂತಹ ಸೊಳ್ಳೆಗಳಿಂದಲೇ ಇಂತಹ ಮಲೇರಿಯಾ, ಡೆಂಗ್ಯೂ ಇಂತಹ ರೋಗಗಳು ಕೂಡ ಹರಡುವಂತದ್ದು ಶುರು ಆಗುತ್ತೆ. ಈಗ ಪರಿಸರ ಕ್ಲೀನ್ ಆಗಿಡಬೇಕು ಅಂತಂದ್ರೆ ಹಾ ಮಾಡ್ತಾರೆ ಅವರು, ನಾನು ಒಬ್ಬ ಮಾಡೋದ್ರಿಂದ ಏನು ಉಪಯೋಗ ಅಂತ ತಲೆಯಲ್ಲಿ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರ್ತದೆ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಈಗ ನಮ್ಮ ಮನೆಯಿಂದನೇ ಶುರು ಮಾಡಬಹುದು ಬೇಕಿದ್ರೆ ನಾವು, ಅಂದ್ರೆ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಮಾಡಬೇಕು. ಮನೆಗೆ ಯಾರಾದ್ರೂ ಒಂದು ಸಮಾರಂಭ ನಡೀತಾ ಇದೆ ಅಂತ ಹೇಳಾದ್ರೆ ನಾವು ಪ್ಲಾಸ್ಟಿಕ್ ಲೋಟ ಅದರಲ್ಲಿ ನಾವೇನಾದ್ರೂ ಅವರಿಗೆ ಜ್ಯೂಸ್ ಅನ್ನ ಕೊಡ್ತೇವೆ, ಅದ್ರ ಬದಲು ಸ್ಟೀಲ್ ಲೋಟದಲ್ಲಿ ಕೊಡಬಹುದು ಅಥವಾ ಪೇಪರ್ ಕಪ್ ಗಳು ಕೂಡ ಬರ್ತವೆ ಅದ್ರಲ್ಲಿ. ಮತ್ತೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಈ ಮೊದ್ಲೆಲ್ಲ ಬಿದಿರಿನ ಬುಟ್ಟಿ ಇತ್ತಲ್ಲ, ನಾವು ಹಣ್ಣು ಕಾಯಿ ಹೋಗ್ತಿದ್ವಿ ಅಥವಾ ಸ್ಟೀಲ್ ಬುಟ್ಟಿಯಲ್ಲಿ. ಇವಾಗ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಹೋಟೆಲ್ದು ಹೋಗ್ಬಿಡ್ತಾರೆ, ಪೂಜೆ ಮಾಡ್ತಾರೆ ಮತ್ತೆ ಪ್ರಸಾದ ಪ್ಲಾಸ್ಟಿಕ್ ಅಲ್ಲೇ ಕೊಡ್ತಾರೆ. ಸಾಧ್ಯವಾದಷ್ಟು ಬಟ್ಟೆ ಚೀಲವು ಅಥವಾ ಇಂತಹ ಬಿದಿರಿನ ಒಂದು ಬುಟ್ಟಿಯನ್ನು ಉಪಯೋಗಿಸುವುದು ಒಳ್ಳೇದು ಅಂತ. ಒಳ್ಳೇದು ಅಂದ್ರೆ ಪರಿಸರ ಒಂದು ಪರಿಸರವನ್ನ ಸಂರಕ್ಷಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ, ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಆಮೇಲೆ ಕಿಟ್ಟಣ್ಣ ಇನ್ನೊಂದು, ಈ ಮಳೆಗಾಲದಲ್ಲಿ ಜಾಗ್ರತೆ ವಹಿಸಬೇಕು. ಮಳೆಗಾಲ ಬಂತು ಅಂದ್ರೆ ಉತ್ತರ ಕನ್ನಡದಲ್ಲಂತೂ ಸಾಕಷ್ಟು ಜಲಪಾತಗಳು ತುಂಬಿ ಹರಿತವೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ನೋಡುವುದಕ್ಕೆ ಬರ್ತಾರೆ. ಅವರು ಜಾಗ್ರತೆ ವಹಿಸದೇ ಹೋದ್ರೆ ಎಷ್ಟೋ ಸಾರಿ ಹಂಗಾಗ್ತದೆ, ಪೇಟೆಯಲ್ಲಿ ಹುಟ್ಟಿ ಬೆಳೆದವರು ಅಥವಾ ಹೋದ ಸೇರ್ಕೊಂಡಂತವರಿಗೆ ಜಲಪಾತದ ಸುತ್ತಮುತ್ತ ಹೇಗೆ ಇರಬೇಕು ಅನ್ನೋದು ಅಭ್ಯಾಸ ಇರೋದಿಲ್ಲ. ಅವರು ಜಲಪಾತದ ಬುಡದವರೆಗೆ ಹೋಗಬಹುದು, ಅಲ್ಲಿ ಬಂಡೆಕಲ್ಲು ಜಾರುವಂತಹ ಒಂದು ಪರಿಸ್ಥಿತಿ ಇರಬಹುದು. ಹಾಗಾಗಿ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಜಾಗ್ರತೆ ವಹಿಸೋದು ಒಳ್ಳೇದು. ಅವರವರ ಜೀವಕ್ಕೆ ಅವರವರೇ ಜಾಗ್ರತೆ ವಹಿಸಬೇಕು. ಮತ್ತೊಂದು ಕೆಟ್ಟ ಹವ್ಯಾಸ ಇರ್ತದೆ, ಒಬ್ಬರನ್ನೊಬ್ರು ತಳ್ಳುದು ತಮಾಷೆಗೆ. ಒಂದು ಗುಂಪಲ್ಲಿ ಹೋಗಿರ್ತಾರೆ, ಅದು ಶಾಲಾ ಕಾಲೇಜುಗಳು ಮಕ್ಕಳು ಆಗಬಹುದು ಅಥವಾ ಒಂದು ಗುಂಪಲ್ಲಿ ಹೋಗಿರಬಹುದು. ಅವರು ಈ ಸೆಲ್ಫಿ ತೆಗೆಯುವಂತಹ ಒಂದು ಅಪಾಯದಲ್ಲಿ ಏನು ಅಪಾಯ ಇದೆ ಅನ್ನೋದ ಗ್ರಹಿಸುವುದಿಲ್ಲ ಅವರು. ಅಂತಂದ್ರೂ ಕೂಡ ಅನಾಹುತಗಳು ಆಗುವುದು. ಎಷ್ಟು ನೀರಿರುತ್ತೆ ಏನು ನಮಗೆ ಗೊತ್ತಿರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದೇ ಸೆಲ್ಫಿ, ಶಾಮಣ್ಣ ಹೇಳುವ ಹಾಗೆ ಸೆಲ್ಫಿ ತೆಗಿಲಿಕ್ಕೆ ಹೋಗಿ ಎಷ್ಟೋ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಹೋದ ಪ್ರದೇಶದಲ್ಲೂ ನಾವು ಮತ್ತೆ ಅಲ್ಲಿ ರಾಡಿ ಮಾಡಿ ಬರ್ತೇವೆ, ಕಸವನ್ನ ಹಾಕೋದು, ಅಲ್ಲೇನೋ ಒಂದು ಪ್ರಾಣಿಗಳು ಬಂತು, ಆಕಳು ಬಂತು, ಅದನ್ನ ಪ್ಲಾಸ್ಟಿಕ್ ಅನ್ನ ತಿನ್ನೋದು, ಇದೆಲ್ಲ ಸರಿಯಲ್ಲ. ಹೌದು, ನೀರಿನಲ್ಲಿ ಜಲಚರಗಳು ಇರುತ್ತವೆ, ಅದೆಲ್ಲ ಕಲ್ಮಶಗಳು ಎಲ್ಲ ಸೇರ್ಕೊಂಡಾಗ ಅದಕ್ಕೂ ಹಾನಿಯಾಗುತ್ತೆ. ಅದೇ ಶಾಮಣ್ಣ ಹೇಳಿದ್ರಲ್ಲ, ಮೀನುಗಳು ಆ ಸಣ್ಣ ಮೈಕ್ರೋ ಪ್ಲಾಸ್ಟಿಕ್ ಗಳನ್ನ ತಿಂದು ಆ ಮೀನನ್ನ ನಾವು ತಿಂತೇವೆ. ನಮ್ಮಕಾರ ಸಂಘದ ಮೂಲಕ ಹಾಲಿನ ವಿಲೇವಾರಿಯನ್ನ ಪ್ರಾರಂಭ ಮಾಡಿದಂತವರು, ಅವರ ಹುಟ್ಟಿದ ಹಬ್ಬವನ್ನ ಈ ಕ್ಷೀರ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ. ಕುರಿಯನ್ನಂತ ಅವರು ಮೊದಲೇ ಮಾಡಿದ್ರು, ಅವರು ಕ್ಷೀರ ಕ್ರಾಂತಿಯ ಹರಿಕಾರ ಕರೀತಾರೆ. ಈಗ ನಮ್ಮ ಊರಿನಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಇರಬಹುದು, ಕಾರವಾರದ ಪೇಟೆಯಲ್ಲಂತೂ ಹಸುಗಳು ಬೇಕಾದಷ್ಟು ಸ್ವಚ್ಛಂದವಾಗಿ ತಿರುಗಾಡ್ತಾ ಇರಬಹುದು, ಆದ್ರೆ ಈ ಹಾಲು ಎನ್ನುವಂತಹದ್ದು ಅಮೃತಕ್ಕೆ ಸಮಾನ ಅಂತ. ಚಿಕ್ಕ ಮಕ್ಕಳಿಗಂತೂ ಹಾಲು ಬೇಕೇ ಬೇಕು, ದೊಡ್ಡವರಿಗೂ ಬೇಕು ಬೇಡ ಅಂತಲ್ಲ. ಎಷ್ಟೋ ಸಾರಿ ಸ್ವಲ್ಪ 50-60 ವರ್ಷದ ನಂತರ ಗಂಟು ನೋವು ಮತ್ತೊಂದು ಇನ್ನೊಂದು ಹೇಳ್ತಾರಲ್ಲ, ಇದೆಲ್ಲದಕ್ಕೂ ಕೂಡ ಕ್ಯಾಲ್ಸಿಯಂನ ಕೊರತೆಯೇ ಕಾರಣ ಅಂತ. ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ಹಾಲು ಪ್ರಮುಖವಾದಂತಹ ಒಂದು ಕ್ಯಾಲ್ಸಿಯಂನ ಮೂಲ. ನಾವು ಮನುಷ್ಯ ಭೂಮಿ ಮೇಲೆ ಬಂದ ತಕ್ಷಣ ಮೊದಲಿಗೆ ಕುಡಿಯೋದೇ ಹಾಲು, ತಾಯಿ ಹಾಲಿನಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಸುವಿನ ಹಾಲು ದೊಡ್ಡಾಗ್ತಾ ಆಗ್ತಾ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಹಾಲನ್ನ ಸೇವನೆ ಮಾಡ್ತೇವೆ. ಈಗ ಇಷ್ಟೆಲ್ಲ ಮಾತಾಡಿ ಆಯ್ತಲ್ಲ, ಚಹಾಕ್ಕೆ ಹಾಲನ್ನ ಹಾಕಿ ಕುಡಿಯುವವರು ಇರ್ತಾರೆ, ಹಾಲು ಹಾಕದೆಯೂ ಕುಡಿಯೋರು ಇರ್ತಾರೆ. ಈಗ ಕೇರಳದಲ್ಲೆಲ್ಲ ಬಹಳ ಫೇಮಸ್ ಅದು, ಹಾಲು ಹಾಕದೆ ಕುಡಿಯೋದು ಅದೊಂದು ಅದೊಂದು ಅಭ್ಯಾಸ. ಬ್ಲಾಕ್ ಟೀ, ಬ್ಲಾಕ್ ಟೀ ಅಂತ. ಈಗ ರೂಪಕ್ಕೆ ಹೇಗೆ ನಾವು ಬ್ಲಾಕ್ ಟೀ ನಾನು ಜಾಸ್ತಿ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಹಾಲು ಹಾಕಿ ಕುಡಿಯೋದಕ್ಕಿಂತ ಅದು ಒಂಥರ ಟೇಸ್ಟ್, ಆದ್ರೆ ಬ್ಲಾಕ್ ಟೀ ಕುಡಿದ್ರೆ ಇನ್ನಷ್ಟು ಜಾಸ್ತಿ ಉತ್ತೇಜನ ಬರುತ್ತೆ ಅಲ್ಲ. ಆದ್ರೆ ಚಿಕ್ಕ ಮಕ್ಕಳು ಏನ್ ಹೇಳುದು ಗೊತ್ತಾ, ಬ್ಲಾಕ್ ಟೀ ಕುಡಿದ್ರೆ ನಾನೇನ ಕಪ್ಪಾಗ್ಬಿಟ್ರೆ. ಹೌದೌದು. ಆದ್ರೆ ಇವತ್ತು ರೂಪಕ, ಇವತ್ತು ಟೀ ಅಂತೂ ನೀವು ಮಾಡಿದ್ರಿ, ಅದರಲ್ಲಿ ನಮ್ಗೆ ಹಾಲು ಹಾಕೊಂಡು ಕೊಡಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ ನಾಯ್ಕ್ ಹಾಗೂ ರೂಪಾಗೌಡ.

ಬೇಗನೆ ಬಾರೋ ಮುಖವನೆ ತೋರೋ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು. ಸೂಸಿದ ಶ್ರೀಗಂಧ ಮೈಯೋಳು ಗಮ ಗಮ, ಸೂಸಿದ ಶ್ರೀಗಂಧ ಮೈಯೋಳು ಗಮ ಗಮ, ಸೂಸಿದ ಶ್ರೀಗಂಧ ಮೈಯಳು ಗಮ ಗಮ, ಸೂಸಿದ ಶ್ರೀಗಂಧ ಮೈಯಳು ಗಮ ಗಮ. ಕಾಲಲೊಂದುಗೆ ಗೆಜ್ಜೆ ನೀಲದ ಬಾವುಲೆ, ಕಾಲಲೊಂದುಗೆ ಗೆಜ್ಜೆ ನೀಲದ ಬಾವುಲೆ, ಕಾಲಲೊಂದುಗೆ ಗೆಜ್ಜೆ ನೀಲದ ಬಾವುಲೆ, ಕಾಲಲೊಂದುಗೆ ಗೆಜ್ಜೆ ನೀಲದ ಬಾವುಲೆ. ನೀಲವರ್ಣನೇ ನಾಟ್ಯವಾಡುತ್ತ ಬಾರು, ನೀಲವರ್ಣನೇ ನಾಟ್ಯವಾಡುತ್ತ ಬಾರು, ನೀಲವರ್ಣನೇ ನಾಟ್ಯವಾಡುತ್ತ ಬಾರು, ನೀಲವರ್ಣನೇ ನಾಟ್ಯವಾಡುತ್ತ ಬಾರು. ಗೆಜ್ಜೆ ಉಡಿಯಲ್ಲಿ ಬೆರಳೋಳು ಉಂಗೂರ, ಉರಿ ಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ, ಉರಿ ಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ, ಉರಿ ಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ. ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ, ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ, ಕೊರಳಲಿ ವೈದ್ಯನಂತೆ ಮಾಲೆಯ ಧರಿಸಿದ, ಕೊರಳಲಿ ವೈದ್ಯನಂತೆ ಮಾಲೆಯ ಧರಿಸಿದ. ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ, ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ, ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ, ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ. ಜಲಕ್ರೀಡೆಯಾಡಿದ್ದು ಯಮುನಾ ತೀರ, ಜಲಕ್ರೀಡೆಯಾಡಿದ್ದು ಯಮುನಾ ತೀರ, ಜಲಕ್ರೀಡೆಯಾಡಿದ್ದು ಯಮುನಾ ತೀರ, ಜಲಕ್ರೀಡೆಯಾಡಿದ್ದು ಯಮುನಾ ತೀರ. ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ, ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ, ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ, ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ. ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ, ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ, ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ, ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ. ಯರವಿನ ಸಂಸಾರ, ಯಾರಿಗೆ ಯಾರಿಲ್ಲ ಯರವಿನ ಸಂಸಾರ. ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ, ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ, ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ, ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ. ಬಾಯಾರಿತುವೆಂದು ಬಾವಿ ನೀರಿಗೆ ಬೋದೆ, ಬಾಯಾರಿತುವೆಂದು ಬಾವಿ ನೀರಿಗೆ ಬೋದೆ, ಬಾಯಾರಿತು ಎಂದು ಬಾವಿ ನೀರಿಗೆ ಬೋದೆ, ಬಾಯಾರಿತು ಎಂದು ಬಾವಿ ನೀರಿಗೆ ಬೋದೆ. ಬಾವಿಯೊಳ ಜಲ ಬಾತಿ ಬರಿದಾಯ್ತು ಹರಿಯೇ, ಬಾವಿಯೊಳ ಜಲ ಬಾತಿ

ತ್ರಿಪುರಾರಿಯರನೆ ಕೃಪೆ ಮಾಡು ಮಾನ ಪೋರೆ ತ್ರಿಪುರಾರಿಯರನೆ ಬಾಣನ ಮನೆ ಬಾಗಿಲ ಕಾಯುವವನೆ ಬಾಣನ ಮನೆ ಬಾಗಿಲ ಕಾಯುವವನೆ ಬಾಣನ ಮನೆ ಬಾಗಿಲ ಕಾಯ್ದವನೆ ಬಾಣನ ಮನೆ ಕೊಟ್ಟವನೇ ದಾನವರಿಗೆ ಪ್ರಾಣ ಲಿಂಗ ಕೊಟ್ಟವನೇ